ಶ್ರೀಮತ್ಯೈ ಗೋದಾಯೈ ನಮಃ ಶ್ರೀಮತೇ ರಾಮಾನುಜಾಯ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ ಶ್ರೀಮತೇ ಶ್ರೀರಂಗರಾಮಾನುಜ ಮಹಾದೇಶಿಕಾಯ ನಮಃ ಶ್ರೀಮತೇ ಶ್ರೀವರಾಹ ಮಹಾದೇಶಿಕಾಯ ನಮಃ ಶ್ರೀಮತೇ ಶ್ರೀಮುಕುಂದ ಗುರವೇ ನಮಃ ಶ್ರೀಮತೇ ಶ್ರೀಪದ್ಮನಾಭ ಗುರವೇ ನಮಃ ಅಸ್ಮದ್ಗುರು ಪರಂಪರಾಯೈ ನಮಃ ಗುರುಭ್ಯಸ್ತದ್ಗುರುಭ್ಯಶ್ಚ ನಮೋ ವಾಕಮಧೀಮಹೇ ವೃಣೀಮಹೇ ಚ ತತ್ರಾದ್ಯೌ ದಂಪತಿ ಜಗತಾಂಪತಿ ಶ್ರೀವಿಷ್ಣುಚಿತ್ತಕುಲನಂದನಕಲ್ಪವಲ್ಲೀ ಶ್ರೀರಂಗರಾಜಹರಿಚಂದನಯೋಗದೃಶ್ಯಾಂ ಸಾಕ್ಷಾತ್ ಕ್ಷಮಾಂ ಕರುಣಯಾ ಕಮಲಾಮಿವಾನ್ಯಾಂ ಗೋದಾಮನನ್ಯಶರಣಶರಣಂ ಪ್ರಪದ್ಯೇ. ನಮ ಸರ್ವೇಭ್ಯ ಶುಭಕೃತ್ ವರ್ಷೀಯ ತ್ರಿಪಾಯಿ ಉಪನ್ಯಾಸೆ ಸಂಸ್ಕೃತೆ ಕ್ರಿಯಮಾಣೆ ಅದ್ಯತನ ಪದ್ಯಂ ಭವತಿ ಷಡ್ವಿಂಶತಿತಮಂ ಪದ್ಯಂ ಮಾಲೆ ಮಣಿವಣ್ಣ ಇತಿ ಆರಭ್ಯಮಾನಂ ಪದ್ಯಂ. ಏತತ್ ಅಂತಿಮ ಪಂಚಕಸ್ಯ ಆದ್ಯಂ ಪದ್ಯಂ. ತ್ರಿಪಾವಿ ಪ್ರಬಂಧೆ ತ್ರಿಂಶತ್ ಪದ್ಯಾನಿ ವಿದ್ಯಂತೆ, ತಾನಿ ಚ ತ್ರಿಂಶತ್ ಪದ್ಯಾನಿ. ಷಟ್ ಪಂಚಕ ರೂಪೇಣ ಭಾವ್ಯಂತೆ, ಏಕೈಕಸ್ಯಾಪಿ ಪಂಚಕಸ್ಯ ಸಂಗತಿ ವರ್ತತೆ. ಆದ್ಯ ಪಂಚಕೇನ ಭಗವತಃ ಮಾಹಾತ್ಮ್ಯಂ, ಉಪಾಯಸ್ಯ ಸೂಚನ, ಭಗವತಃ ಪಂಚ ಗತೀನಾಂ ಸ್ಥಾಪನ ಏವಂ ವಿನಿವೇದ್ಯ. ತದನಂತರಂ ದ್ವಿತೀಯ ಏವಂ ತೃತೀಯ ಪಂಚಕೇನ ಗೋಪಕನ್ಯಾನಾಂ ಪ್ರಬೋಧನಂ ಅಭವತ್ ಜಾತಂ. ತದನಂತರಂ ಚತುರ್ಥ ಪಂಚಕೇನ ಸಾಕ್ಷಾತ್ ನಂದಗೋಪಸ್ಯೇವ ಗೃಹಂ ಗತ್ವಾ ಕ್ರಮೇಣ ನಂದಗೋಪಸ್ಯ ಯಶೋದಾಯಾಹ ಬಲರಾಮಸ್ಯ ಕೃಷ್ಣಸ್ಯ ತದನಂತರಂ ನಪ್ಪಿನ್ನೈ ದೇವ್ಯಾಹ ಸಹಾಯಂ ಇಚ್ಛಂತ್ಯಃ ಗೋಪಕನ್ಯಾಹ ತಾಮಪಿ ಉದ್ಬೋಧಿತವತ್ಯಃ. ಪಂಚಮ ಪಂಚಕೇನ ಉತ್ಥಿತಾಂ ನಪಿನೇ ದೇವೀಂ ಏವಂ ಉತ್ಥಿತಂ ಕೃಷ್ಣಂ ತಯೋಃ ಸ್ತುತಿಂ ಕೃತ್ವಾ ಕೃಷ್ಣಂ ತಾವತ್ ಚಾಲಿತವತ್ಯಃ ಗೋಪಕನ್ಯಾಃ, ಯತೋ ಹಿ ತಸ್ಯ ಸೌಂದರ್ಯಂ ಅನುಭವಿತುಂ ಕೃಷ್ಣಃ ಅಪಿ ಶಯ್ಯಾಂ ಪರಿತ್ಯಜ್ಯ ತೇಷಾಂ ಪ್ರಾರ್ಥನಾಂ ಸ್ವೀಕೃತ್ಯ ಸಿಂಹಗತ್ಯ ವ್ಯಾಘ್ರಗತ್ಯ ಗಜಗತ್ಯ ವಾ ತತ್ರ ಸಿಂಹಾಸನಂ ಆಗತ್ಯ ಉಪವಿಶ್ಯ ಅಸ್ತು ಪೃಚ್ಛಂತು ಕಿಂ ದಾಸ್ಯಾಮಿ ಇತಿ ಉಕ್ತವಾನ್. ತದನಂತರಮಪಿ ಸ್ತುತಿಮೇಕಾಂ ಕೃತ್ವಾ ಇದಾನಿಂ ಅನೇನ ಪದ್ಯೇನ ಮಾಲೆ ಮಣಿವಣ್ಣ ಇತ್ಯನೇನ ಪದ್ಯೇನ ಅಸ್ಮಾಕಂ ಪ್ರಾರ್ಥನಾ ಇಚ್ಛಾ ಏಷಾ ಏವ ಇತಿ ವಿಜ್ಞಾಪಯಂತಿ ಗೋಪಕನ್ಯಾಃ. ಕೃಷ್ಣಸ್ಯ ಕರುಣಾ ತು ಪ್ರಾಪ್ತ ದಯಾ ಪ್ರಾಪ್ತ ತಾವದೇವ ಅಲಂ ಖಲು ಗೋಪಕನ್ಯಾನಾಂ. ಕಿಂತು ವ್ರತಂ ಯತ್ ಆರಬ್ಧಂ ತಸ್ಯ ಸಮಾಪನಂ ಕರ್ತವ್ಯಂ ಖಲು ಪಾರೋರ್ ಪುಗಹೆ ಅನ್ಯೇ ಜನಾ ಭಾಗವತಃ ಅಪಿ ಜಾನೀಯುಃ ಕಿಂ ವಾ ನತಂ ಆಚರಿತಂ ಕಥಂ ವಾ ತತ್ ಸಮಾಪ್ತಿತಂ ಇತಿ. ದೃಷ್ಟೇಃ ಕೃತೇ ಏವ ವ್ರತಸ್ಯ ಆಚರಣಂ ಇತಿ ಸೂಚಿತಂ ಪೂರ್ವಂ. ವ್ರತಂ ತಾವತ್ ಪೂರ್ವೈಃ ಯಃ ಮಾರ್ಗಃ ಅನುಸೃತಃ ಯಃ ಮಾರ್ಗಃ ಆಚರಿತಃ ತೇನೈವ ಇದಾನಿಮಪಿ ಗೋಪಕನ್ಯಾಭಿಃ ವ್ರತಂ ಆಚರ್ಯತೆ. ತತ್ಕೃತೆ ಉಪಕರಣಾನಾಂ ಆವಶ್ಯಕಂ ಅಸ್ತಿ ತಾನಿ ತಾನ್ಯೇವ ಪ್ರಾರ್ಥಯಂತಿ ಪ್ರಾರ್ಥಯಂತೆ ಗೋಪಕನ್ಯಾಃ. ಪದ್ಯಂ ಶೃಣುಮಃ. ಮಾಲೆ ಮಣಿವಣ್ಣ ಮಾರ್ಗ ನೀರಾಡುವಾನ್ ಮೇಲೆಯಾರ್ செய்வனகள் வேண்டுவன கேட்டியேல் ஞாலத்தையெல்லாம் நடுங்க முரல்வன பாலன் நவண்ணத்துன் பாஞ்ச சந்நியமே போல்வன சங்கங்கள் போய்ப்பாருடையனவே சாலப் பெரும்பறையே பல்லான் விதைப்பாரே கோல விளக்கே கொடியே விதானமே ஆலி நிலையாய் அருளேலோ ரம்பாவாய். மாலே மணிவண்ணா மார்கழி நீராடுவான் மேலையார் செய்வனகள் வேண்டுவன கேட்டியேல் ஞாலத்தையெல்லாம் நெடுங்க முரல்வன பாண்ண வண்ணத்துன் பாஞ்ச சந்நியமே போல்வன சங்கங்கள் போய்ப்பாருடையனவே சாலப் பெரும்பறையே பல்லான் திசைப்பாரே கோல விளக்கே கொடியே விதானமே ஆலி நிலையாய் அருளையலோ ரம்பாவாய். மாலே மால் திருமால் விஷ்ணோஹோ திராவிட பாஷாயாம் திருமால் இது. மாலே மால் ஏதஸ்ய சப்தஸ்ய பஹு பிரயோகஹ வர்த்ததே பிரபந்தேஷு. சுபந்தி ஷடகோபமுனயஹ மாலே மாயப் பெருமானே மாமாயனே என்னென்று மாலே ஏறி மால் அருளால் மண்ணு குருகு சடகோபன் இதி பகுத்திர வர்த்ததே மால் இது சப்தஸ்ய பிரயோக. கோவா விசேஷ அசி சப்தஸ்ய ஆசிரிதானாம் தோஷான் அபஷ்யன் ನ ಧ್ಯಾತ್ವಾ ದಯಾಂ ಕರೋತಿ ಭಗವಾನ್ ಅತೇವ ಸಹ ಮಾಲ್ ತಿರುಮಾಲಿತಿ ವಾತ್ಸಲ್ಯಮಯಃ ಇತಿ ಯಾವತ್ ಕರುಣಾಸಾಗರಃ ಮಾಲೆ. ಮಣಿವಣ್ಣ ತದನಂತರಂ ಮಣಿವಣ್ಣ ಮಣಿವಣ್ಣ ಮಣಿವಣ್ಣನ್ ಇತ್ಯಪಿ ಬಹುತ್ರ ವರ್ತತೆ ಪ್ರಬಂಧೇಶು. ಬಂದಿರುಕ್ಕುಂ ಮೆಲ್ವಿರಳಾಳ್ ಪಾವೈ ಪನಿಮಲರಾಳ್ ಬಂದಿರುಕ್ಕುಂ ಮಾರ್ವನ್ ನೀಲಮೇನಿ ಮಣಿವಣ್ಣನ್ ಇತಿ. ಯದಾ ಶ್ರೀ ವೀರರಾಘವಂ ದೇವಂ ವೀರರಾಘವಃ ತಿರುವಳ್ಳೂರ್ ತಿರುವಳ್ಳೂರ್ ಇತಿ ಕ್ಷೇತ್ರೇ ಆಸ್ತೆ ಭಗವಾನ್ ತಸ್ಯ ಮಂಗಳಾಶಾಸನಂ ಕೃತವಂತಹ ತಿರುಮಂಗಯಾಳುವ ಮಹಾಭಾಗಃ ತೇ ಸ್ತುವಂತಿ ನೀಲಮೇನಿ ಮಣಿವಣ್ಣನ್ ಇತಿ ತಸ್ಮಿನ್ ಅವಸರೆ. ಅನಂತರಂ ಎನ್ರಂ ಎನಕ್ಕಿನಿಯಾನೆ ಎನ್ ಮಣಿವಣ್ಣನೈ ಕಂಡಿನ್ ಪಿನ್ ಪೋಕಿನೇನ್ ಎಂದ್ರ ಸೋದೆ ಕಯತ್ರಿಯ ಎಂದ್ರ ಸೋದೆ ಕಯರಿಯ. ಏತತ್ ಪೆರಿಯಾಳ್ವ ತಿರುಮಲೆ ಮಧ್ಯೆ ವರ್ತತೆ ವಿಶ್ವಜಿತ್ತಾನಾಂ ಪ್ರಬಂಧಃ. ಅಸ್ತು ಮಣಿವಣ್ಣ ನೀಲಮಣಿ ಸದೃಶಃ ತಸ್ಯ ವರ್ಣಃ. ಮನೆಹೆ ಬಹು ಗುಣಃ ಬಹವಃ ಗುಣಃ ವರ್ತಂತೆ. ತೇಜೋಮಯಃ ಸ್ವಚ್ಛತಾ ವರ್ತತೆ ತಸ್ಯ. ಇದೆ ಸರ್ವಮಪಿ ಭಗವತಿ ಅಪಿ ವಿದ್ಯಂತೆ ಅತೇವ ಮಣಿವಣ್ಣ ಇತಿ ಸಂಬೋಧನಂ. மார்கை நீராடுவான் மேலையார் செய்வனகள். கிருஷ்ணஸ்ய சந்தோஷ ஜாதக ஸ்ரத்தா பதீஹி கோபகன்யாக திருஷ்ட்வா பகவதஹ சந்தோஷ ஜாதக பிருச்சந்து பிருச்சந்து இதி உச்சியமானே கிருஷ்ணே மார்கை நீராடுவான் மேலையார் செய்வனகள். அஸ்மின் மார்க சீர்ஷக மாசே அஸ்மாபிஹி விரதம் ஆரப்தம் கலு பவான் ஜானாத்யேவ தஸ்மின் அஸ்மின் விரதே நீராட்டம் விரதஸ்ய அங்கதய ஸ்நானம் கர்த்தவ்யம். தஸ்ய ஸ்நானஸ்ய கிருதே யச்ச ஸ்நானம் பூர்வைஹி அபி அனுஷ்டிதம் மேலையார் செய்வனகள் ந ஏதத் ஸ்நானம் நூதனதையா அஸ்மாபிஹி ஆரம்ய க்ரியதே ந அஸ்மாகம் பூர்வைஹி யத் க்ருதம் ததேவ வயம் அனுவர்த்தாமஹே. சிஷ்டாச்சார தைஹி யஹ ஆச்சரிதஹ சயேவ அஸ்மாபிஹி ஆச்சரியதே இதானி. வேண்டுவன கேட்டியேல் எதி பிரிச்சசி துவம் எதி பிரிச்சதி பவான் கிம் கிம் இஷ்டம் கிம் கிம் அர்த்தியதே தரிஹி வதாமஹ. ஞாலத்தையெல்லாம் நடுங்க முரல்வன பாலன்ன வண்ணத்துன் பாஞ்ச சன்னியமே போல்வன சங்கங்கள் ஓய்ப்பாடுடையனவே போல்வன சங்கங்கள் ஓய்ப்பாடுடையனவே. பிரப்பிரதமம் அஸ்மாக்கம் சங்காக ததாத்து சங்கக ஞாலத்தையெல்லாம் நடுங்க முரல்வன எய்ஹி சங்கைஹி அதவா ஏஷாம் சப்தைஹி ஞாலம் ஜகத் பிப்யதி ஜகத் பிப்யேதி சர்வம் ஜகத் பீதம் பவதி. தாதிரதேவ ஜாதம் கலு பூர்வம் மகாபாரத யுத்தே சகோஷோதார்த்தராஷ்ட்ரானாம் ஹ்ருதயானி வ்யதாரயத் நபஸ்ச பிருத்திவீம் சைவ துமுலோப்யனுநாதயன். சகோஷ பாஞ்சஜன்யேன யஹ கோஷ ஆயாத் தேன தார்த்தராஷ்ட்ரானாம் ஹ்ருதயானி பக்னானி இவ அபவன். நபஸ்ச பிருத்திவீம் செய்வ ஆகாஷம் வா தரணி வா சச்ச மகான் சப்த ஆகாஷம் பிருத்திவீம் வியாப்தவான் இது. தத்வத் பாலன்ன வண்ணத்துன் பாஞ்ச சன்னியமே போலன சங்கங்கள் ந அஸ்மாக்கம் பிராகிருத சங்காக இஷ்டாதி கிந்து தவ ஹஸ்தே யஹ அப்ராகிருத சங்கஹ வித்யதே பாஞ்சஜன்யம் இதி. தத்வத் தத்வத் அஸ்மபியம் பிரயச்ச போய்ப்பாடுடையனவே யதோஹி சர்வேபி ஜானந்து பரமாத்மா ஏவ பிராபணீயஹ அஸ்மாகம் யத் விரதம் ஆசரிதம் சர்வேபி தத் விரதம் அனுதிஷ்டந்து. சர்வேபி பரமாத்மானுபவம் பிராப்னுவந்து இதி நிஷப்தம் குர்மஹ தர்ஹி கோபி ந ஜனாதி. அதேவ சங்கங்கள் போல்வன சங்கங்கள் இதி சங்காஹ சங்கான் யாச்சந்தே. வைதிக கர்மானுஷ்டான பூர்வம் மங்கள ಶಬ್ದಸ್ಯ ಆವಶ್ಯಕಂ ಭವತಿ ಖಲು. ಅತೇವ ಶಂಖನಾದೇನ ಆರಬ್ಧಂ ತೇ ಪಾಂಚಜನ್ಯ ಸದೃಶಾನ್ ಶಂಖಾನ್ ಯಾಚಂತೆ. ತದನಂತರಂ ಸಾಲ ಪೆರುಂ ಪರಯೇ ಉದ್ಬೋಧನಾರ್ಥಂ ಅಥವಾ ಸೂಚನಾರ್ಥಂ ಶಂಖಸ್ಯ ಆವಶ್ಯಕಂ. ತದನಂತರಂ ಪರೈ ಇತಿ ಚರ್ಮಣ ಕೃತಃ ವಾದ್ಯ ವಿಶೇಷಃ ವರ್ತತೆ. ತೇಭ್ಯಃ ಯಃ ಶಬ್ದಃ ಜಾಯತೆ ಸೋಪಿ ಮಹಾನ್ ಭವತಿ. ಯದ್ವತ್ ಪೂರ್ವಂ ವಾಮನಃ ತ್ರಿವಿಕ್ರಮೋ ಭೂತ್ವಾ ಲೋಕತ್ರಯಸ್ಯ ಮಾಪನಂ ಕೃತವಾನ್ ಇತಿ ಜ್ಞಾತ್ವಾ ಹರ್ಷೇನ ಜಾಂಬವಾನ್ ಏಕವಿಂಶತಿ ವಾರಂ ಜಗತಃ ಪ್ರದಕ್ಷಿಣಂ ಕೃತವಾನ್. ಪರೈ ಇತಿ ಅಥವಾ ಮುರಸು ಇತ್ಯಪಿ ಪರೈ ಇತ್ಯಸ್ಯ ನಾಮ ಅಪರಂ ನಾಮ. ವಾದ್ಯ ವಿಶೇಷಃ ಏನ ಶಬ್ದಃ ಢುಂ ಢುಂ ಇತಿ ಶಬ್ದಃ ಜಾಯತೆ. ಜಾಂಬವಾನ್ ಕಿಂ ಕೃತವಾನ್ ಜಗತ್ ಏಕವಿಂಶತಿ ವಾರಂ ತಸ್ಯ ಪ್ರದಕ್ಷಿಣಂ ಕೃತವಾನ್. ಭ್ರಮಣಂ ಕೃತ್ವಾ ಸರ್ವೇಭ್ಯಃ ನಿವೇದಿತವಾನ್. ತದ್ವತ್ ವಯಮಪಿ ಕರಿಷ್ಯಾಮಃ. ಪಲ್ಲಾಂಡ್ಯಸೇಪಾರೇ ತದನಂತರಂ ಕಾಪು ಪಲ್ಲಾಂಡ್ ಇತಿ ಸ್ತೋತವ್ಯಂ ಖಲು. ತದರ್ಥಂ ಏಕೇಚ ಗಾಯಂತಿ ಪಲ್ಲಾಂಡ್ ಗಾಯಂತಿ ತೇಷಾಂ ಆವಶ್ಯಕಂ ಭವತಿ ಕೋಲ ವಿಳಕ್ ಪ್ರಾತಃಕಾಲೇವ ವಯಂ ಸ್ನಾನಸ್ಯ ಕೃತೆ ನಿರ್ಗಚ್ಛಾಮಃ. ಅತೇವ ಅಸ್ಮಾಕಂ ಜ್ಞಾತುಂ ಹಸ್ತೆ ದೀಪಾನ್ ಧೃತ್ವಾ ಅಸ್ಮಾಭಿಃ ಗಂತವ್ಯಂ ಯತೋ ಹಿ ಸರ್ವೇಪಿ ಅಸ್ಮಾನ್ ಜಾನಂತು ಇತಿ. ತದರ್ಥಂ ಕೋಲ ವಿಳಕ್ ದೀಪಸ್ಯ ಆವಶ್ಯಕಂ ಭವತಿ. ತದನಂತರಂ ಕೊಡಿ ಧ್ವಜಂ ದೂರಸ್ಥಾಃ ಜನಾಃ ಅಸ್ಮಾನ್ ಪಶ್ಯಂತು ಜಾನಂತು ಅಸ್ಮಾಕಂ ಆಗಮನಂ ತೇ ಜಾನಂತು ಇತಿ. ವಯಂ ಧ್ವಜಸ್ಯಾಪಿ ಧರಣಂ ಕೃತ್ವಾ ಗಚ್ಛಾಮಃ. ತದರ್ಥಂ ಧ್ವಜಂ ರೋಚತೆ ವಿಧಾನಮೇ. ಏಷಃ ಮಾಸಸ್ತು ಮಾರ್ಗಶೀರ್ಷಃ ಶೈತ್ಯಂ ಬಹುತ್ರ ಬಹು ವರ್ತತೆ ಸರ್ವತ್ರ. ಶಿಶಿರ ಬಿಂದವಃ ಪತಂತಿ ಆಕಾಶಾತ್ ಪನಿ ಡ್ಯೂ ಇತಿ ಉಚ್ಯತೆ ಖಲು. ಅತಃ ಅಸ್ಮಾಕಂ ಶಿರಸಃ ಉಪರಿ ಶಿರಸಾಮುಪರಿ ವಿತಾನಂ ವಿತಾನಸ್ಯ ಆವಶ್ಯಕಂ ಭವತಿ. ಕೃಷ್ಣಃ ಇದಾನೀಂ ವಿಸ್ಮಯಂ ಆಪ್ನೋತಿ. ವಿಸ್ಮಿತಃ ಸಹ ಎತತ್ ಸರ್ವಂ ಕುತಃ ಅಹಂ ಪ್ರಾಪ್ನೋಮಿ ಯುಷ್ಮಭ್ಯಂ ದಾತಂ ಪ್ರಥಮಂ ಅಹಂ ಕುತಃ ಪ್ರಾಪ್ನೋಮಿ ಎತತ್ ಸರ್ವಂ ಇತಿ ಯದಾ ಸಹ ಚಿಂತಯತಿ ತದೈವ ಆಲಿನಿಲಯಾಯ್ ಇತಿ ಸಂಬುಧ್ಯಂತೆ ಗೋಪಕನ್ಯಾ. ಸಂಬೋಧಯಂತಿ ಆಲಿನ್ ಇಲಯಾಯ್ ವಟಪತ್ರ ಶಾಯಿನ್. ಹೇ ವಟಪತ್ರ ಶಾಯಿನ್ ಅಘಟಿತ ಘಟನಾ ಸಾಮರ್ಥ್ಯಂ ತ್ವಯಿ ವರ್ತತೆ. ಸರ್ವಂ ಅಪಿ ಜಗತ್ ತ್ವಯಿ ಅಂತಃ ಸಮ್ಯಕ್ ಸ್ಥಾಪ್ಯ ಸ್ಥಾಪಯಿತ್ವಾ ತವ ಉದರೆ ಅಂತಃ ಸಮ್ಯಕ್ ಸ್ಥಾಪಯಿತ್ವಾ ಕುತಃ ಏಕಮೇವ ಪತ್ರಂ ಪಟಪತ್ರಂ ಶೇಷಂ ಭವಿತುಂ ಅರ್ಹತಿ ಸಮಸ್ತಂ ಜಗತ್ ಖಾದಿತ್ವಾ ತ್ವಂ ಲಘುನಿ ಪತ್ರೇ ಶಯನಂ ಕರೋತಿ ಕಥಂ ಏತತ್ ಸಾಧ್ಯಂ ತತ್ ಸಾಧ್ಯಂ ಚೇತ್ ಏತತ್ ಕಿಮಪಿ ನ ಮಯಾ ಯಾನಿ ಪ್ರಾರ್ಥಿತಾನಿ ತವ ಸಾಮರ್ಥ್ಯಸ್ಯ ಏತತ್ ಕಿಮಪಿ ನ ವಸ್ತು ಏವ ನಾಸ್ತಿ ಇತಿ ಭಾವಃ ತ್ವಯಾ ಶಕ್ಯಮೇವ ಇತಿ ஆலி நிலையாய் அருள் ஏலோ ரம்பாவாய் அருள் புரிய வேண்டும் பிரசீத பவான் பிரசீதத்து இதி பத்தியசே சமாபனம் குருவந்தி அத்த ஸ்வாபதேஷே யத் ஜன்ம அஸ்மாபிஹி லப்தம் தத் கேவலம் ப்ராக்ருத வஸ்தூனாம் போகாய நைவ பவேத் ಭಗವಂತಂ ಪ್ರಾಪ್ತುಂ ಅಸ್ಮಾಭಿಹಿ ಯತ್ನಃ ವಿಧೇಯಃ ಯದ್ಯಪಿ ಕರ್ಮಯೋಗಃ ಜ್ಞಾನಯೋಗಃ ಭಕ್ತಿಯೋಗಃ ಇತಿ ಉಪಾಯಾಂತರಂ ವರ್ತತೆ ತಥಾಪಿ ಪ್ರಪತ್ತಿರ್ನಾಮ ಉಪಾಯಃ ಭಗವತೇ ಅಪಿ ಇಷ್ಟಃ ಅಸ್ಮಾಕಮಪಿ ಕರ್ತುಂ ಸುಲಭಃ ಮಾರ್ಗಶೀರ್ಷ ಮಾಸೇ ಯದ್ವಾ ಜ್ಞಾನಂ ಅಪೇಕ್ಷ್ಯತೆ ತತ್ ಸಂಪಾದ್ಯ ಶರಣಾಗತಿಂ ಶರಣಾಗತೇ ಕೃತೆ ಯದ್ಯತೆ ವಿಹಿತಂ ಭವತಿ ಪೂರ್ವಾಚಾರ್ಯೈಃ ಪೂರ್ವೈಃ ತತ್ ಸರ್ವಂ ಅನುಸೃತ್ಯ ವಯಂ ಭಗವಂತಂ ಪ್ರಾಪ್ನುಯಾಮ ಶರಣಾಗತಿರಪಿ ವ್ರತಮೇವ ತಸ್ಯ ವ್ರತಸ್ಯ ಕೃತೆ ಯತ್ಕಿಮಪಿ ಅಪೇಕ್ಷತೆ ಭಾವಾಃ ಅಪೇಕ್ಷಂತೆ ತತ್ ಭಗವಂತಂ ಏವ ಪ್ರಾರ್ಥಯಾಮಃ ಗುರುದ್ವಾರ ಆಚಾರ್ಯ ದ್ವಾರ ಇತಿ ಏಷ ಏವ ಸ್ವಾಪದೇಶ ಅರ್ಥಃ ಅತ್ರ ಐತಿಹ್ಯ ವಿಷಯೆ ಏತದೇವ ಸ್ವಾರಸ್ಯಂ ಕೇಷಾಂಚಿತ್ ಸಂದೇಹ ಭವಿತುಂ ಅರ್ಹತಿ ಕಥಂ ಭಗವಾನ್ ಸಮಸ್ತಂ ಜಗತ್ ಅಂತಃ ನೀತ್ವಾ ಕಥಂ ಸಹ ಶೇಷೇ ಪತ್ರೇ ಶಯನಂ ಕರ್ತುಂ ಅರ್ಹತಿ ಸಮರ್ಥಃ ಭವತಿ ತತ್ ಪತ್ರಂ ವಾ ಕಥಂ ಸಮರ್ಥಂ ಭವತಿ ತಸ್ಯ ಪತ್ರಸ್ಯ ಆಧಾರಃ ಕಃ ಇತಿ ಹಿ ಪ್ರಶ್ನಾಃ ಜಾಯಂತೆ ಪರಾಶರ ಭಟ್ಟಾರ್ಯಃ ಪೃಷ್ಟಾಃ ಪೂರ್ವಂ ಕಾಲಕ್ಷೇಪ ಸಮಯೇ ಪುಯಿಗಯಾಗ ಮಹಾಭಾಗೈಃ ಭಗವಾನ್ ಏವ ಪೃಷ್ಟಃ ತೇಷಾಂ ಪದ್ಯೇನ ಮೊದಲ ತಿರುಬಂಧಾರಿ ಇತ್ಯಾಖ್ಯೆ ಪ್ರಬಂಧೆ ಭಗವಾನ್ ಪೃಷ್ಟಃ ಭವತಿ ಕಥಂ ಏತತ್ ಸಾಧ್ಯಂ ಇತಿ ತರ್ಹಿ ನಂಜೀಯ ಮಹಾಭಾಗಾಃ ಆಚಾರ್ಯವರ್ಯಾಃ ಪರಾಶರ ಭಟ್ಟಾರ್ಯಂ ಪೃಷ್ಟವಂತಃ ಭಗವತಾ ಕಿಂ ಉಕ್ತಂ ಸಮಾಧಾನಂ ಕಿಮಪಿ ಉಕ್ತಂ ವಾ ವೈಗಹ್ಯವಾನ್ ಮಹಾಭಾಗಸ್ಯ ಪ್ರಶ್ನಸ್ಯ ಉತ್ತರಂ ಭಗವತಾ ದತ್ತಂ ವಾ ಇತಿ ತಸ್ಯ ಪ್ರಶ್ನಸ್ಯ ಉತ್ತರಂ ಏವಂ ದತ್ತವಂತಃ ಪರಾಶರ ಭಟ್ಟಾರ್ಯಃ ಕಥಂ ತಸ್ಯ ಸಾಮರ್ಥ್ಯಂ ವರ್ತತೆ ಏತಸ್ಯ ಪ್ರಶ್ನಸ್ಯ ಸಮಾಧಾನಂ ದಾತು ಸಹ ಕಿಂ ಜಾನಾತಿ ಆಶ್ಚರ್ಯ ಲೀಲಾಂ ಕರ್ತುಮೇವ ಸ ಜಾನಾತಿ नैव कथं वा कृतं तेषां सार्थक्यं वा तत्सर्वं स न जानाति भगवान् इति भगवानेव प्रतीक्षां करोति। पुनः यदि यदि अयोर् महाभागस्य जन्म जातं भवति तर्हि ताम तं पृच्छामः इति भगवान् जोषम् आसीत् इति सहास्यम् उक्तवन्तः। भगवानेव सर्वस्यापि आधारः भवति खलु, तर्हि तस्य वटपत्रस्य कः आधारः इति पृच्छ्यते चेत् भगवानेव। यथा गोवर्धनगिरिः गोपानाम् आधारः अभवत्, तस्य गोवर्धनगिरेः आधारः भगवान् अभूत् बभूव। तद्वत् कः भगवतः आश्चर्यलीलां प्रष्टुं शङ्कयितुं वा अर्हति? भगवतः लीला तादृशी इति। अत एव तस्य वटपत्रस्यापि स एव आधारः, अदृष्टः आधारः इति भावनीयः इति उक्तवन्तः पराशरभट्टार्याः। अनेन अद्यतन उपन्यासः समाप्यते। एतदनन्तरं कूडारे विल्लुञ्जीर् गोविन्दा इति सप्तविंशतितमपद्यस्य अर्थम् अनुभविष्यामः अनन्तरम्। धन्यवादः। श्रीमत्यै गोदायै नमः, श्रीमते रामानुजाय नमः, श्रीमते निगमान्तमहादेशिकाय नमः।